ತಲಾ 110 ಗ್ರಾಮಗಳಿಗೆ ಕುಡಿಯುವ ನೀರು, ಕಾವೇರಿ 5ನೇ ಹಂತದ ಕಾಮಗಾರಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ. ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ, ರಾಜ್ಯದೆಲ್ಲೆಡೆ ಸ್ವಚ್ಛತಾ ಸೇವಾ ನಿರತರ ಬಗ್ಗೆ ಮೆಚ್ಚುಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸಮಯ 6:51, 5 ಸೆಕೆಂಡುಗಳು. ಈ ವೇಳೆಯ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿನ ಅನುಭವ ಕುರಿತು ಸೇಡಂ ತಾಲೂಕಿನ ಗೋಪನಪಲ್ಲಿ ಗ್ರಾಮದ ರೈತರಾದ ಗೋವಿಂದರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ನಾಣ್ಯಗಳ ಬಾಳಿಕೆ ಸುದೀರ್ಘವಾಗಿರೋದ್ರಿಂದ ಒಂದೇ ಮುಖಬೆಲೆಯ ವಿವಿಧ ನಾಣ್ಯಗಳು ಏಕಕಾಲದಲ್ಲಿ ಚಲಾವಣೆಯಲ್ಲಿರುತ್ತೆ. ಆದ್ದರಿಂದ ವದಂತಿಗಳ ಬಗ್ಗೆ ಎಚ್ಚರದಿಂದಿರಿ ಮತ್ತು ಸಂಕೋಚವಿಲ್ಲದೆ ಚಲಾಯಿಸಿ. ಗ್ರಾಹಕರಿಂದ ನಾಣ್ಯ ಸ್ವೀಕರಿಸುವಂತೆ ಬ್ಯಾಂಕ್ಗಳಿಗೂ ಸೂಚಿಸಲಾಗಿದೆ. ಆರ್ಬಿಐ ಹೇಳುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನ ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10988 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸೇಡಂ ತಾಲೂಕು ಗೋಪನಪಲ್ಲಿ ಗ್ರಾಮದ ಗೋವಿಂದರಾವ್ ಕುಲಕರ್ಣಿ ಅವರಿದ್ದಾರೆ. ಕಳೆದ 3 ವರ್ಷಗಳಿಂದ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅವರ ಮೊದಲಿನ ವೃತ್ತಿ ಬಹುರಾಷ್ಟ್ರೀಯ ಕಂಪನಿಯೊಳಗೆ ಅವರು ಸುಮಾರು 25 ವರ್ಷ ಕೆಲಸ ಮಾಡಿ ಆ ನಂತರ ರಿಟೈರ್ಮೆಂಟ್ ತಗೊಂಡು ಕೃಷಿಗೆ ಅವರು ಪಾದಾರ್ಪಣೆ ಮಾಡಿದ್ದು 3 ವರ್ಷಗಳ ಹಿಂದೆ. ಕೃಷಿ ಮಾಡಬೇಕು ಅನ್ನುವಂತಹ ಸಂದರ್ಭದೊಳಗೆ ಅವರಿಗೆ 10 ಎಕರೆ ಜಮೀನು ಅವರ ಪೂರ್ವಜರಿಂದ ಬಂದಂತಹದ್ದು. ಆ 10 ಎಕರೆ ಜಮೀನಿನೊಳಗೆ ಅವರು ತೋಟಗಾರಿಕೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರ ಅನುಭವ ನಮ್ಮ ಯುವಕರಿಗೆ ಮತ್ತೆ ಯಾರು ಕೃಷಿ ಒಳಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅವರಿಗೆ ಒಂದು ಮಾದರಿ ಆಗಬಹುದು ಅನ್ನುವಂತಹ ಒಂದು ಭಾವನೆ ನಮ್ದು. ಗೋವಿಂದರಾವ್ ಕುಲಕರ್ಣಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. 25 ವರ್ಷ ತಾವು ಬಹುರಾಷ್ಟ್ರೀಯ ಕಂಪನಿ ಒಳಗೆ ಕೆಲಸ ಮಾಡಿದ್ರಿ, ಆ ನಂತರ ಕೃಷಿಗೆ ಬಂದು 3 ವರ್ಷ ಅದು. ಕೃಷಿಗೆ ಬರಬೇಕು ಅಂತ ಯಾಕೆ ಮನಸ್ಸು ಮಾಡಿದ್ರಿ? ಮೊದಲನೇದ್ದು ಪಿತ್ರಾರ್ಜಿತ ಭೂಮಿ ಇತ್ತು, ನಂಬರ್ ಒನ್. ಎರಡನೇದ್ದು ನಾನು ಜಾಬ್ ಮಾಡುವಾಗ ಅದು ಬೇರೆಯವರಿಗಾಗಿ ಸ್ಟ್ರೆಸ್ ತಗೊಳ್ಬೇಕು. ಮಂತ್ ಎಂಡ್ ಅಲ್ಲಿ ನನಗೆ ಸ್ಯಾಲ್ರಿ ಬರೋದು ನಿಜ, ಬಟ್ ಆ ಸ್ಯಾಲ್ರಿ ಬರೋವರೆಗೆ ನಾನೇನು ಸ್ಟ್ರೆಸ್ ತಗೊಳ್ತಿದ್ದೀನೋ ಆ ಸ್ಯಾಲ್ರಿ ಅದಕ್ಕೆ ಈಕ್ವಲ್ ಅಲ್ಲ. ಸೊ ಅದೇ ಸ್ಟ್ರೆಸ್ ನಾನು ಪರ್ಸನಲ್ ಆಗಿ ತಗೊಂಡ್ರೆ, ಕೃಷಿಯಲ್ಲಿ ನಾನು ಅದೇ ಸ್ಟ್ರೆಸ್ ಅನ್ನು ಹಾಕಿದ್ರೆ ಅಷ್ಟು ಸ್ಯಾಲ್ರಿ ಎಷ್ಟು ನಾನು ಪಡಿತಿದ್ನೋ ಅಷ್ಟನ್ನು ನಾನು ಪಡಿಬಹುದು, ಕೃಷಿಯಲ್ಲಿ ನಾನು ಪಡಿಬಹುದು, ಪಡಿತಾ ಇದ್ದೀನಿ ನಾನು. ಸೊ ಅದರಿಂದ ನಾನು ಬೇರೆ ಒಂದು 4-10 ಜನಕ್ಕೆ ಕೆಲಸನೂ ಕೊಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಕೆಲಸ ಕೊಡ್ತಾ ಇದ್ದೇನೆ ಮತ್ತೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದರಲ್ಲಿ. ಸೊ ಅಲ್ಲಿ ನಾನು ಬೇರೆಯವರಿಗಾಗಿ ಸ್ಟ್ರೆಸ್ ತಗೊಂಡು ಟಾರ್ಗೆಟ್ ರೀಚ್ ಮಾಡ್ತಾ ಇದ್ದೆ, ನಾ ಟಾರ್ಗೆಟ್ ಬೇಸ್ಡ್ ಕೃಷಿ ಮಾಡ್ತಾ ಇದ್ದೇನೆ, ಟಾರ್ಗೆಟ್ ರೀಚ್ ಆಗ್ತಾ ಇದೆ. ಸೊ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇದೆ. ಅಂದ್ರೆ ಬೇರೆ ಯಾರಿಗೋ ನಾವು ಗುರಿ ಮುಟ್ಟುವಂತ ಕೆಲಸ ಮಾಡೋಕ್ಕಿಂತ ನಮ್ಮ ನಾವು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಕೃಷಿ ಒಳಗೆ ಅದರಿಂದ ಬೇಕಾದಷ್ಟು ಆರಾಮ್ ಸಿಗ್ತದ, ಆದಾಯ ಸಿಗ್ತದ ಅನ್ನುವಂತ ಮಾತು ಹೇಳ್ತಾರೆ. ಈ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನೀವು ಸ್ಟಾರ್ಟ್ಅಪ್ ಅಂತ ಈಗೀಗೆಲ್ಲ ದೊಡ್ಡದಾಗಿದೆ, ಕೃಷಿಯಲ್ಲಿ ಯಾಕೆ ಸ್ಟಾರ್ಟ್ಅಪ್ ಇರಬಾರ್ದು? ಸೊ ಲಾಂಗ್ ಟರ್ಮ್ ಫೆಸಿಲಿಟೀಸ್ ಒಂದ್ ವೇಳೆ ಗವರ್ಮೆಂಟ್ ಕೊಟ್ರೆ ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಬಹಳಷ್ಟು ಜನ ಇದ್ದಾರೆ ನಮ್ ಕಡೆ, ಬಹಳಷ್ಟು ಜನ ಇದ್ದೀವಿ ನಾವು. ಎಜುಕೇಟೆಡ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಾರೆ, ನಂತರ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಆ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದವರು ಮಾಡ್ತಿದ್ದೀವಿ, ಎಲ್ಲರೂ ಸಕ್ಸಸ್ ಆಗಿ ಮಾಡ್ತಾ ಇದ್ವಿ. ಸೊ ಹಾಗೆ ಜನ ಎಲ್ಲ ಮಾಡಿದ್ರೆ ಕೃಷಿ ಇಲ್ಲದೆ ನೀವು ಹೊಟ್ಟೆಗೆ ಏನ್ ತಿಂತೀವಿ? ಎಷ್ಟೇ ಸಾಫ್ಟ್ವೇರ್ ಡೆವಲಪ್ ಆದ್ರೂ ಸಾಫ್ಟ್ವೇರ್ ತಿನ್ಲಿಕ್ಕೆ. ಸೊ ಆಹಾರ ಇಲ್ಲದೇನೆ ನಾವು ಬದುಕಲಿಕ್ಕೆ, ದುಡ್ಡಂತೂ ತಿನ್ನಕ್ಕಾಗಲ್ಲ. ದುಡ್ಡು ಎಷ್ಟೇ ಜೇಬಲ್ ಇದ್ರು ನಿಮ್ಗೆ ಟೈಮ್ ಸರಿ ಹೋಟ್ಲ್ ಓಪನ್ ಇಲ್ಲ ಅಂದ್ರೆ ಊಟ ಸಿಗಲ್ಲ. ಸೊ ಕೃಷಿ ಬೇಕು, ಯಾವುದೇ ರೀತಿಯಲ್ಲಿ ಮಾಡಿ ಕೃಷಿ ಬೇಕು. ಈಗ ನಿಮ್ಮ ಹಿರಿಯರು ಕೃಷಿ ಮಾಡ್ಕೊಂಡು ಬಂದಂತವ್ರು, ನೀವೇನು ಕೆಲಸ ಮಾಡ್ತಾ ಇದ್ರಿ ಕಂಪನಿ ಒಳಗ, ಆ ಸಂದರ್ಭದೊಳಗ ಬಹುಶಃ ನಿಮಗ ಕೃಷಿ ಅನುಭವ ಇರ್ಲಿಕ್ಕಿಲ್ಲ, ಆದ್ರೆ ಈಗ ಕೃಷಿಗೆ ಬಂದ ನಂತರ ಆ ಅನುಭವವನ್ನ ನೀವು ಹೆಂಗ್ ತಗೊಂಡ್ರಿ? ನಾನು ನಿಜ ಹೇಳ್ಬೇಕು ಅಂದ್ರೆ 1-2 ವರ್ಷ ಟ್ರಾವೆಲ್ ಮಾಡಿದ್ದು ಬೇರೆ ಬೇರೆ ಕಡೆ. ಈಗ ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಅಂತ ಕೇಳ್ತೀವಿ, ಹೌದು, ಬಟ್ ಆರ್ಗ್ಯಾನಿಕ್ ಮಾಡೋದೇ ಹಾಗೆ ಯಾರಿಗೂ ಗೊತ್ತಿಲ್ಲ. ಶಾಪ್ಗಳಲ್ಲಿ ಆರ್ಗ್ಯಾನಿಕ್ ಅಂತೇಳಿ ಪ್ರಾಡಕ್ಟ್ ಮೇಲೆ ಬ್ರ್ಯಾಂಡ್ ಬರೆದು ಸೇಲ್ ಮಾಡ್ತಾರೆ, ಬಟ್ ಆರ್ಗ್ಯಾನಿಕ್ ಇರುತ್ತಂತ ಗ್ಯಾರಂಟಿ. ಸೊ ನೀವು ಆರ್ಗ್ಯಾನಿಕ್ ಆಗಿ ಪ್ರೊಡಕ್ಷನ್ ಮಾಡಿದ್ರೆ, ನಾನು ಜೀವಾಮೃತ ಯೂಸ್ ಮಾಡ್ತೀನಿ, ಕೆಲವೊಂದು ಭಟ್ಟಿ ಖಾದ್ ಅಂತ ಹೇಳಿದೆ ಅದನ್ನ ತಯಾರು ಮಾಡ್ತೀನಿ, ನನ್ನ ತೋಟದಲ್ಲೇ ನಾನೇ ಮಾಡ್ತೀನಿ, ಈ ಎಲೆಗಳು ಅದೆಲ್ಲ ಸೇರಿಸಿ ಮಾಡಿ ಮಾಡ್ತೀನಿ. ಸೊ ಅದರಿಂದ ನನ್ನ ಕಾಸ್ಟ್ ವಿಪರೀತ ಕಡಿಮೆ ಆಗ್ತದೆ. ನನ್ನ ಡಿ ಎ ಪಿ ಅದು ಸುಮ್ಮನೆ ಹೆಸರಿಗೆ ಯೂಸ್ ಮಾಡಿದಾಗಿ ಇರುತ್ತದೆ, ಅದರಿಂದ ನಮ್ಮ ಕಾಸ್ಟ್ ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಬಂದ್ರೆ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನಾನು ಬೇರೆ ಬೇರೆ ಕಡೆ ಹೋಗಿ ಕಲ್ತಿದ್ದು ಇದೆ, ಕೆಲವೊಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತೆಗೆದಿದ್ದಿದೆ. ಹಾಗೆ ಕೆಲವು ಕೃಷಿ ತಜ್ಞರೆಲ್ಲ ಭೇಟಿ ಆದವಾಗ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅದರಿಂದ ಕಲ್ತಿದ್ದು ಇದೆ. ಡಿಕಂಪೋಸ್ಟ್, ಬ್ರಹ್ಮಾಸ್ತ್ರ ಅಂತದೆಲ್ಲ ಇದೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಆಂಧ್ರದಲ್ಲಿ ಸಿವಿಆರ್ ಮೆಥಡ್ ಅಂತೇಳಿ ಒಂದಿದೆ, ಚಿಂತಲ ವೆಂಕಟರೆಡ್ಡಿ ಕೇಳಿರ್ಬೋದು. ಸೊ ಅವ್ರ ಬಗ್ಗೆ ಸ್ಟಡಿ ಮಾಡಿದಾಗ ನಿಮ್ಗೆ ಆರ್ಗ್ಯಾನಿಕ್ ತುಂಬಾ ಗೊತ್ತಾಗುತ್ತೆ. ಸೊ ಅದರಿಂದ ನಿಮ್ ಕಾಸ್ಟ್ ಕಡಿಮೆ ಮಾಡಿ ಪ್ರಾಫಿಟ್ ಜಾಸ್ತಿ ಮಾಡ್ಬೋದು. ಅಂದ್ರೆ ಆರ್ಗ್ಯಾನಿಕ್ ಕೃಷಿಗೆ ಒಂದು ಆಕರ್ಷಿತರಾಗಿ ತಾವು ಆರ್ಗ್ಯಾನಿಕ್ ಕೃಷಿ ಮಾಡಬೇಕು ಅಂತ ಹೇಳಿ ಬಂದ್ರಿ, ಅದರಿಂದ ಒಳ್ಳೆ ಆಹಾರ ತಯಾರಾಗ್ತದೆ ಅಂತ ಹೇಳಿ ನಿಮಗೆ ಅನಿಸ್ತದೆ? ಆಹಾರ ಅಂತ ಯಾವ ರೀತಿಯಾಗ್ಲಿ ತಯಾರಾಗ್ತದೆ, ಬಟ್ ನಾನು ಹೇಳೋದು ಕೃಷಿ ಮಾಡೋರು ಪ್ರಾಫಿಟ್ ಅಲ್ಲಿ ಇರಬೇಕು. ಸುಮ್ನೆ ಹೆಸರಿಗೆ ಮಾಡಿದ್ರೆ ನೀವು 1-2 ವರ್ಷ ಮಾಡ್ತೀರಾ, ಆಮೇಲೆ ಸಸ್ಟೇನ್ ಆಗಲ್ಲ. ಫೈನಾನ್ಸ್ ಎಲ್ಲಿಂದ ಬರ್ತದೆ? ಪ್ರತಿ ಸರಿ ನೀವು ಸಾಲ ಅದು ತಂದ್ರೆ ನಿಮ್ದು ಇಂಟ್ರೆಸ್ಟ್ ಮೀಟರ್ ಓಡ್ತಾ ಇರ್ತದೆ. ಸೊ ಅದು ನಿಮ್ಗೆ ವರ್ಕೌಟ್ ಆಗಲ್ಲ. ಸೊ ನೀವು ಪ್ರತಿ ದಿವಸ ಡೈರಿ ಮೇಂಟೈನ್ ಮಾಡಬೇಕು, ಪ್ರತಿ ದಿವಸ ನೀವು ಏನ್ ಮಾಡ್ತೀರಾ ಬರೀಬೇಕು, ಖರ್ಚು ಬರೀಬೇಕು, ನೀವು ಕೆಲಸ ಏನ್ ಮಾಡಿಸಿರ್ತೀರಾ ಬರೀಬೇಕು, ಎಷ್ಟೆಷ್ಟು ದಿವಸದಲ್ಲಿ ಏನೇನ್ ಮಾಡ್ತಿದ್ದೀರಾ ಅದು ಬರೀಬೇಕು. ಸೊ ಅದಕ್ಕೆ ನಿಮ್ಗೆ ರಿಸಲ್ಟ್ ಡೆಫಿನೆಟ್ ಬರ್ತದೆ. ಅಂದ್ರೆ ಈಗೇನು ನೀವು ನಿಮ್ಮ ವೃತ್ತಿಯನ್ನ ಬಿಟ್ಟು ಕೃಷಿಗೆ ಬರುವಂತಹ ಸಂದರ್ಭದೊಳಗೆ ಕೃಷಿ ಒಳಗೆ ನಾನು ಲಾಭ ಮಾಡ್ಲೇಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಬಂದ್ರಿ? 100%. ಸೊ ಟೈಮ್ ಪಾಸಿಂಗ್ ಮಾಡಿದ್ರೆ ನಮ್ಗೆ ಲಾಭ ಏನು? ಯಾಕಂದ್ರೆ ನಾನು 100% ಕೃಷಿಕ, ಈಗ ನಾನು ಯಾವ್ದೇ ಬೇರೆ ಜಾಬ್ ಮಾಡಲ್ಲ, ಬೇರೆ ರೆವಿನ್ಯೂ ಇಲ್ಲ ನನ್ಗೆ. ಸೊ ನನ್ಗೆ ಪ್ರಾಫಿಟ್ ಬೇಕು. ಸೊ ನೀವು ಮಾರ್ಕೆಟ್ ಅನ್ನು ಸ್ಟಡಿ ಮಾಡಬೇಕು, ಯಾವಾಗ ನೀವು ಬೆಳೆ ಹಾಕಿದ್ರೆ ಯಾವಾಗ ರೇಟ್ ಬರ್ತದೆ, ಅನ್ನೆಸರಿ ಯಾವಾಗ ಒಂದ್ಸರಿ ಮಾ ಹಾಕಿದ್ರೆ ನಿಮ್ಗೆ ರೇಟ್ ಇಲ್ಲದೆ ಇರುವಾಗ. ಎಕ್ಸಾಂಪಲ್ ಹಣ್ಣುಗಳಲ್ಲಿ ಮಾವು ಹಣ್ಣು ಬಂದಾಗ ನಿಮ್ ತೋಟದಲ್ಲಿ ಯಾವುದೇ ಹಣ್ಣು ಇಳುವರಿ ಕೊಡಬಾರ್ದು, ಅದು ಅರ್ಥ ಮಾಡ್ಕೊಂಡ್ರೆ ಹೀಗೆ ಸುಮಾರಿದೆ. ಹಾಗೆ ಅರ್ಥ ಮಾಡ್ಕೊಂಡ್ರೆ ನೀವು ಪ್ರಾಫಿಟ್ ಅಲ್ಲೇ ಇರ್ತೀರಾ. ಅಂದ್ರೆ ಈಗೇನು ತಾವು ಕೃಷಿ ಜಗತ್ತಿಗೆ ಬಂದ್ರಿ, ಕೃಷಿ ಕ್ಷೇತ್ರಕ್ಕೆ ಬಂದ್ರಿ, ಆ ಸಂದರ್ಭದೊಳಗ ನಿಮ್ಮ ಏನು ವೃತ್ತಿಯ ಒಳಗೆ ಏನು ಅನುಭವ ಇತ್ತು, ಲೆಕ್ಕ ಇಡುವಂತಹದ್ದು, ಯಾವ ರೀತಿ ನಾವು ವೆಚ್ಚವನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದು ಇರಬಹುದು, ನಿರ್ವಹಣೆ ಮಾಡುವಂಥದ್ದು ಅಂದ್ರೆ ಹಣಕಾಸಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನುವಂಥ ಸಾಕಷ್ಟು ಅನುಭವಗಳು ಕೃಷಿಗೆ ಉಪಯೋಗ ಆದವು ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. 100% ಯಾಕೆಂದ್ರೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ದೀನಿ, ಟ್ರೇಡಿಂಗ್ ಅಲ್ಲಿ ಮಾಡಿದ್ದೀನಿ, ಮಾರ್ಕೆಟಿಂಗ್ ಅಲ್ಲಿ ಮಾಡಿದ್ದೀನಿ, ಸ್ಪೆಷಲಿ ಫೈನಾನ್ಸ್ ಕಂಪನಿಗಳಲ್ಲೂ ಮಾಡಿದ್ದೀನಿ, ಮತ್ತೆ ಒಳ್ಳೆ ಸ್ಟೇಜ್ ಅಲ್ಲಿದ್ದೆ ನಾನು, ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಡಿಸಿಷನ್ ಮೇಕರ್ಸ್ ಅಲ್ಲಿದ್ದೆ. ಸೊ ಹಾಗಾಗಿ ನನಗೆ ಕಂಪ್ನಿದು ಪ್ರಾಬ್ಲಮ್ಸ್ ಏನು ಅಂತಾನು ಗೊತ್ತು. ಒಂದು ಕಂಪ್ನಿ ರನ್ ಮಾಡ್ಬೇಕಾರೆ ಈಗ ಮಿಡ್ಲ್ ಲೆವೆಲ್ ಎಂಪ್ಲಾಯಿಗಳು ಅವ್ರಿಗೇನು ಗೊತ್ತಿರಲ್ಲ, ಬಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರಿಗೆ ತುಂಬಾ ಅದ್ರ ಬಗ್ಗೆ ರಿಸ್ಕ್ ಅದೆಲ್ಲ ಗೊತ್ತಿರ್ತದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ನನಗೆ ಅಲ್ಲಿ ಕಲಿಯ ಪರಿಚಯ ಆಗಿರುವಂತ ಅದರಿಂದ, ಮತ್ತೆ ನಮ್ಮ ಬಾಸ್ಗಳಿಂದ ಕಾಂಟ್ಯಾಕ್ಟ್ ಇರೋದ್ರಿಂದ ಸೊ ಅವ್ರ ಅನುಭವ ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಅದರಿಂದ ಅದನ್ನ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು. 3 ವರ್ಷದಲ್ಲಿ ನನ್ನ ಲಾಸ್ ಅಂತೂ ಆಗಿಲ್ಲ. ಅಡ್ಡಿಲ್ಲ, ಈಗ ಕೃಷಿಗೆ ಬರೋದಕ್ಕಿಂತ ಮೊದಲು ಕೃಷಿ ಒಳಗೆ ಏನು ಸವಾಲುಗಳು ಇರ್ತಾವ ಅನ್ನುವಂಥದ್ದು ಪೂರಾ ಅಧ್ಯಯನ ಮಾಡಿದ್ರೆ? ಸ್ಟಡಿ ಮಾಡಿದ್ದೇನೆ, ಮಾಡಿದ್ದೀನಿ, ಮಾಡ್ಕೊಳ್ಬೇಕು. ಯಾರೇ ಇಳಿತಾರೆ ಅಂದ್ರೆ ಸುಮ್ಮನೆ ನನಗೆ ಜಮೀನಿದೆ ಅಂತೇಳಿ ಇಳಿಯೋದಲ್ಲ. ನೀವು ಎಕರೆಗೆ 1,00,000 ರೂಪಾಯಿ ಆದರೂ ತೆಗಿಬೇಕು ವರ್ಷಕ್ಕೆ, ಅದು ನಿಮಗೆ ಬೆನಿಫಿಟ್. ಯಾವ ಚಾಲೆಂಜಸ್ ಅಥವಾ ಯಾವ ಸವಾಲುಗಳು ನೀವು ಅನ್ಕೊಂಡಿದ್ರಿ ಕೃಷಿ ಒಳಗೆ? ನನಗೆ ಇರೋದು ಒಂದೇ, ಲೇಬರ್ ಸವಾಲು ಒಂದೇ ನಮಗೆ ತಲೆ ಕೆಡಿಸೋದು. ವಾತಾವರಣ, ವಾತಾವರಣ ನಮ್ಮ ಭಾಗದಲ್ಲಿ ಅತಿ ಮಳೆ ಆಗೋದು ತೀರಾ ಕಡಿಮೆ, ಯಾವಾಗ ಒಂದ್ಸರಿ ಆಗುತ್ತೋ, ಇನ್ನು ಗಾಳಿ ಧೂಳಿ ಅದು ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಇರ್ತದೆ. ಬಾಕಿ ನೀವು ಡ್ರಿಪ್ ಯೂಸ್ ಮಾಡೋದ್ರಿಂದ ನೀರು ವೇಸ್ಟ್ ಆಗಲ್ಲ, ನಿಮ್ಗೆ ಭೂಮಿ ಕೆಡಲ್ಲ. ನೀವು ಭೂಮಿ ಮೇಲೆ ಸರ್ಫೇಸ್ ಅಲ್ಲಿ ಕಳೆ ತೆಗಿಯೋ ಬದಲು ಕಳೆ ಕಟ್ ಮಾಡಿದ್ರೆ ಅದು ಅಲ್ಲೇ ಬೀಳ್ಬೇಕು. ಸೊ ಕೆಳಗಡೆ ನಿಮ್ಗೆ ಎರೆಹುಳುಗಳು ಆಟೋಮೆಟಿಕ್ ಆಗಿ ಹುಟ್ಟುತ್ತದೆ, ಅದೇ ನಿಮ್ಗೆ ಗೊಬ್ಬರ ಕೊಡ್ತದೆ ಸುಮಾರಾಗಿ. ಅಂದ್ರೆ ಏನ್ ಬೆಳೆ ಉಳಿಕೆಗಳಿರ್ತಾವ ಅವೇ ಎಲ್ಲ ಕಳೆದು ಗೊಬ್ಬರ ಆಗಿ. ಅಡ್ಡಿಲ್ಲ, ಈಗ ಕೃಷಿ ಶುರು ಮಾಡುವಂತಹ ಹೊತ್ತಿನೊಳಗ ತಾವು ಈಗಂತೂ ತೋಟಗಾರಿಕೆ ಮಾಡ್ತಾ ಇದ್ದೀರಿ, ತೋಟಗಾರಿಕೆಯಿಂದಾನೆ ಶುರು ಮಾಡಿದ್ರಿ ಅಥವಾ ಯಾವ ಬೆಳೆಯಿಂದ ಶುರು ಮಾಡಿದ್ರಿ? ಫಸ್ಟ್ ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ 10 ಎಕರೆನಲ್ಲಿ 3 ಎಕರೆ ಸ್ಟಾರ್ಟ್ ಮಾಡಿದ್ದು. 3 ಎಕರೆಗೆ ಸ್ಟಾರ್ಟಿಂಗ್ ಅಲ್ಲಿ ಚಾಲೆಂಜಸ್ ಜಾಸ್ತಿ ಬಂತು. ಫಸ್ಟ್ ಲೇಬರ್ ಸಿಗ್ತಿರ್ಲಿಲ್ಲ. ಇವನ್ ಏನು ಸಿಟಿಯಿಂದ ಬಂದವನು, ಎಜುಕೇಟೆಡ್, ಒಂದ್ 2 ತಿಂಗಳು ಮಾಡ್ತಾನೆ ಓಡೋಗ್ತಾನೆ, ಅದೆಲ್ಲ ಸಿಕ್ಕಾಪಟ್ಟೆ ಎದುರಿಸಿದ್ದೀನಿ. ಅದಾದ್ಮೇಲೆ ಪಪ್ಪಾಯ ಸ್ಟಾರ್ಟ್ ಮಾಡಿದೆ. ಪಪ್ಪಾಯ ಒಳ್ಳೆ ಬೆಳೆ, ಪ್ರತಿಯೊಬ್ಬರಿಗೂ ಪ್ರಾಫಿಟ್ ಕೊಡುವಂತದ್ ಬೆಳೆ ಅದು. ಯಾಕಂದ್ರೆ 2 ವರ್ಷ ನಡೀತದೆ, ನಿಮ್ಗೆ ಕಂಟಿನ್ಯೂ ದುಡ್ಡು ಕೊಡ್ತದೆ, ನೀವು ಸಸ್ಟೈನ್ ಆಗ್ತೀರ ಅಲ್ಲಿ. ಯಾಕಂದ್ರೆ ಎಕ್ಸಾಂಪಲ್ ಒಂದು 5 ಎಕರೆ ಹಾಕಿದ್ದೀರಾ ಅಂದ್ರೆ ಪ್ರತಿ ತಿಂಗಳಿಗೆ ನೀವು 60,000-80,000 ರೂಪಾಯಿ ರೆವಿನ್ಯೂ ತಗೋಬಹುದು. ಅದರಲ್ಲಿ ನೀವು 30-40% ಕಾಸ್ಟ್ ಹೋದ್ರು ನಿಮ್ಗೆ ಒಂದು 50-60% ಉಳಿತದೆ. ಅದು ನಿಮ್ ಸ್ಯಾಲ್ರಿ ಅಂತ ಇಟ್ಕೊಳ್ಳಿ. ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಏನ್ ಕೆಲಸ ಮಾಡ್ತೀರೋ ಅಷ್ಟು ಸ್ಯಾಲ್ರಿ ನಿಮ್ಗೆ ಬಂದೇ ಬರ್ತದೆ. ಅದಾದ್ಮೇಲೆ ಪಪ್ಪಾಯ ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ, 8 ಎಕರೆ ಮಾಡಿದೆ. ಸೊ ಒಳ್ಳೆ ರೆವೆನ್ಯೂ ಪಪ್ಪಾಯದಲ್ಲಿ, ಮತ್ತೆ ಕಲ್ಲಂಗಡಿ ಹಾಕಿದೆ ಸೀಸನ್ ವೈಸ್, ಪಪ್ಪಾಯಿ ಕಲ್ಲಂಗಡಿ ಎರಡು ಮಿಕ್ಸ್ ಮಾಡಿದೆ. ಅದಾದ್ಮೇಲೆ ಈಗ ನನ್ನ ಹತ್ರ ಬಾಳೆ ಇದೆ, 3 ಎಕರೆ, 3,000 ಗಿಡ ಬಾಳೆ ಇದೆ, 750 ಗಿಡಗಳು ಸೀಬೆ ಇದೆ, ಮತ್ತೆ ಬೆಳೆ ಮಾರ್ಪಾಡು ಅಂತ ಹೇಳಿ ಶಾರ್ಟ್ ಟರ್ಮ್ ಅಲ್ಲಿ ಈಗ ಹೆಸರು ಮತ್ತೆ ಉದ್ದ ಹಾಕಿದ್ದು. ಅದಾದ್ಮೇಲೆ ಮತ್ತೆ ಪಪ್ಪಾಯಿ ಹಾಕ್ತೀನಿ. ಸೊ ನೀವು ಕಂಟಿನ್ಯೂಸ್ ಇರಬೇಕು, ಗ್ಯಾಪ್ ಬಿಡಬಾರ್ದು, ನಿಮ್ದು ರೆವಿನ್ಯೂ ಬರ್ತಾ ಇರಬೇಕು. ಆತರ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಹೊಡೆತ ಬೀಳಲ್ಲ. ಅಂದ್ರೆ ಬೆಳೆ ಪರಿವರ್ತನೆ ನಾವು ಮಾಡ್ತಾ ಇರಬೇಕು. ಒಂದಾದ್ಮೇಲೆ ಒಂದು ಬೆಳೆ ನಾವು ತಗೊಂಡ್ರೆ ಅದರಿಂದ ನಮಗೆ ಸಾಕಷ್ಟು ಆದಾಯ. ನಿಮಗೆ ಪಪ್ಪಾಯ ಆದಾಯ ಕೊಟ್ಟಿದೆ ಅಂತ ಹೇಳಿ ಮತ್ತೆ ಅದೇ ಪಪ್ಪಾಯ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಇಳುವರಿ ಬರೋದು ಕಷ್ಟ. ಬೆಳೆ ಬದಲಾವಣೆ ಮಾಡ್ಬೇಕು. ಈಗ ಪಪ್ಪಾಯ ಬೆಳೆಯುವಂತ ಸಂದರ್ಭದೊಳಗೆ ನಾವು ನೋಡ್ತೀವಿ, ಸಾಕಷ್ಟು ಹಿಂದಿನ ದಿನಗಳಲ್ಲಿ ಪಪ್ಪಾಯ ಬೆಳೆದ ನಂತರ ವೈರಸ್ ಬಂದು ಸಾಕಷ್ಟು ಲಾಭ ಆಗಿತ್ತು ರೈತರಿಗೆ. ಆದ್ರೆ ಇತ್ತೀಚೆಗೆ ಏನಾಯ್ತು ಅಂತಂದ್ರೆ ಒಂದು ವೈರಸ್ ಬಂದು ಅದರಿಂದ ಸಮಸ್ಯೆ ಆಯ್ತು. ಅದರ ನಂತರ ಮಾರ್ಕೆಟ್ ಕೂಡ, ಅದು ಹೈದರಾಬಾದ್ ಇರ್ಬೋದು, ಬಾಂಬೆ ಇರ್ಬೋದು, ಪುಣೆ ಇರ್ಬೋದು, ಇಂತಹ ಸ್ಥಳದಲ್ಲಿ ಮಾರ್ಕೆಟ್ ನೀವು ಹುಡುಕಾಡ್ಕೊಂಡು ಹೋಗ್ಬೇಕಾಗುತ್ತದೆ ಅನ್ನುವಂತಹ ಮಾತು ಕೂಡ ಅದ. ನೀವು ಯಾವ ರೀತಿ ಮಾರ್ಕೆಟ್ ಮಾಡಿದ್ರಿ? ಸಿ ನೋಡಿ, ನನ್ನ ಹೈದರಾಬಾದ್ ನನಗೆ ಸಮೀಪ 130 ಕಿಲೋಮೀಟರ್. ಸೊ ಹೌದು, ಮ್ಯಾಕ್ಸಿಮಮ್ ಹೈದರಾಬಾದ್ಗೆ ಹೋಗ್ತದೆ, ಈ ಸೈಡ್ ಇರೋ ಹಣ್ಣುಗಳೆಲ್ಲ ಹೈದರಾಬಾದ್ಗೆ ಹೋಗ್ತದೆ. ಸೊ ನಾವು ಫಸ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಬೆಳೆ ಹಾಕಿರುವಾಗ, ಲಾಂಗ್ ಟರ್ಮ್ ಬೆಳೆ ಹಾಕಿರುವಾಗ, ಒಂದು 6 ತಿಂಗಳು ನಿಮ್ಗೆ ರೇಟ್ ಕನ್ಸಿಸ್ಟೆಂಟ್ ಆಗಿ ಸಿಗೋ ಹಾಗೆ ಬೆಳೆ ಸ್ಟಾರ್ಟ್ ಮಾಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ನೀವು ಪಪ್ಪಾಯ ಹಾಕ್ತಿದ್ದೀರಾ ಅಂದ್ರೆ ಈಗ ಅಕ್ಟೋಬರ್ ನವೆಂಬರ್ ಅಲ್ಲಿ ಹಾಕಿ, ನೀವು ಜೂನ್ ಜುಲೈ ಅಲ್ಲಿ ಕಟಿಂಗ್ ಬರ್ತದೆ ನಿಮ್ಗೆ. ಜೂನ್ ಜುಲೈ ಇಂದ ಡಿಸೆಂಬರ್ ವರೆಗೆ ನಿಮ್ಗೆ ಡಿಮ್ಯಾಂಡ್ ಇರ್ತದೆ, ನಿಮ್ಮ ಹತ್ರನೇ ಬರ್ತಾರೆ. ಸೊ ನೀವು ಮುಂದೆ ಮಾವು ಬಂದಾಗ ರೇಟ್ ಕಡಿಮೆ ಆದ್ರೂ ಇದು ನಿಮ್ಗೆ ಕವರ್ ಮಾಡಿ ಕೊಡ್ತದೆ. ಸೊ ನೀವು ಲಾಸ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಜೂನ್ ಜುಲೈಯಲ್ಲಿ ನೀವು ಅದನ್ನ ಸಸಿ ಹಾಕಿದ್ರೆ ನೀವು ಮಾವು ಬಂದಾವಾಗ ನಿಮ್ಮ ಹಣ್ಣು ಬರ್ತದೆ, ನಿಮ್ಮ ಹಣ್ಣಿಗೆ ಯಾರು ಕೇಳಲ್ಲ. 2-3 ರೂಪಾಯಿ ಕೆಜಿ ಹೋಗ್ತದೆ ಅವಾಗ. ಫೆಬ್ರವರಿಯಿಂದ ಜೂನ್ ವರೆಗೆ 2-3 ರೂಪೀಸ್ ಕೆಜಿನೇ ಹೋಗ್ತದೆ. ಆ ಸಮಯದೊಳಗೆ ಮಾವಿನ ಸೀಸನ್, ಯಾಕಂದ್ರೆ ಮಾವಿನ ಸೀಸನ್ ಒಂದು ಫಿಕ್ಸ್ಡ್ ಟೈಮ್ ಇರ್ತದೆ, ಮತ್ತೆ ಸಿಕ್ಕಲ್ಲ ಅಂತ ಹೇಳಿ ಜನ ಅದನ್ನೇ ಡಿಮ್ಯಾಂಡ್ ಮಾಡ್ತಾರೆ. ನಿಮ್ಮ ಅನುಭವದ ಪ್ರಕಾರ ಮಾವು ಬಿಟ್ಟು ಬೇರೆ ಯಾವ ಹಣ್ಣುಗಳಿಗೆ ಅಷ್ಟು ಡಿಮ್ಯಾಂಡ್ ಇರಂಗಿಲ್ಲ ಆ ಟೈಮಲ್ಲಿ? ಬಾಳೆ ಒಂದು ಇರುತ್ತದೆ, ಬೇರೆ ಹಣ್ಣುಗಳಿಗೆ ಡಿಮ್ಯಾಂಡ್ ಇರಲ್ಲ. ಬೇರೆ ಹಣ್ಣು ಜಾಸ್ತಿ ತಿನ್ನಲ್ಲ, ತಿಂತಾರೆ ಕಡಿಮೆ. ಇದು ನೀವು 10 ಕೆಜಿ ತಗೊಂಡು ಹೋದ್ರೆ ಅದು 1 ಕೆಜಿ ತಗೊಂಡು ಹೋಗ್ತಾರೆ. ಎಕ್ಸಾಂಪಲ್ ಟೊಮ್ಯಾಟೋ ಜಾಸ್ತಿ ತಿಂತಾರೆ, ಬೇರೆ ತರಕಾರಿಗಳು ಕಡಿಮೆ ಮಾಡಿರ್ತಾರೆ. ಸೊ ಹಾಗೆ ಮಾವನ್ನೇ ಬೆಳಿಬಹುದಲ್ಲ, ಅದು ರೆಗ್ಯುಲರ್ ನಿಮ್ಗೆ ಇನ್ಕಮ್ ಕೊಡ್ತದೆ. ಹೌದು, ಗ್ಯಾರಂಟಿ ಬೆಳೆ ಅದು. ಹೌದು, ನಾನು ಒಪ್ಕೊಳ್ತೀನಿ ಅದರಲ್ಲಿ. ಬಟ್ ಅದರಲ್ಲಿ ನಾನು ಹೇಳೋದಂದ್ರೆ, ನೀವು ಮಾವು ಹಾಕಿದ್ರೆ 4-5 ವರ್ಷ ಸುಮ್ಮನೆ ಐಡಲ್ ಆಗಿರ್ಬೇಕು, ಕಾಯ್ಬೇಕಾಗ್ತದೆ. ನಿಮ್ಗೆ ರೆವಿನ್ಯೂ ಬರಲ್ಲ. ಹಾ, ನಿಮ್ಮ ಹತ್ರ ಡೆಡ್ ಮನಿ ಇದೆ ಅಂದ್ರೆ ಮಾಡಿ, ಪರವಾಗಿಲ್ಲ. ಅಥವಾ ನೀವು ಜಾಬ್ ಮಾಡ್ತಾನೆ, ಆಲ್ರೆಡಿ ಪ್ಲಾಂಟೇಶನ್ ಮಾಡಿದಿರ, ಮಾಡಿ ಆಮೇಲೆ ಅದು ಇಳುವರಿ ಕೊಡುವಾಗ ವಾಪಸ್ ಬಂದು ನೀವು ಅಗ್ರಿಕಲ್ಚರ್ ಮಾಡಿ. ಅಂತರ್ ಬೆಳೆ ಬೆಳಿಬಹುದು ಬೇರೆ ಬೇರೆ? ಅಂತರ್ ಬೆಳೆ ಬೆಳಿಬೇಕು ಅಂದ್ರೂ ನಿಮ್ಗೆ ಕಷ್ಟ. 1-2 ವರ್ಷ ಮ್ಯಾಕ್ಸಿಮಮ್ ಬೆಳಿಬಹುದು. ಆಮೇಲೆ ಅದನ್ನ ಸ್ಪ್ರೆಡ್ ಆದವಾಗ ನೀವು ಅಂತರ್ ಬೆಳೆ ಬೆಳೆಯೋಕು ಆಗಲ್ಲ. ಅಂತರ್ ಬೆಳೆ ಬೆಳೆದ್ರೆ ನೋಡಿ, ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ಈಗ ನೀವು ನಾರ್ಮಲ್ ಬೆಳೆಗಳು ಮಾಡ್ತಾ ಇದ್ದೀರಾ, ಯಾವ್ದು ತೊಗರಿ, ಹೆಸರು, ಉದ್ದು, ಇಂಥವ್ ಮಾಡ್ತೀರಾ ಅಂತ ಹೇಳಿ, ಇದ್ರಲ್ಲಿ ಕಾಸ್ಟೇ ಜಾಸ್ತಿ ಆಗ್ತದೆ ನಿಮ್ಗೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಹೆಸರು 3 ತಿಂಗಳು ಬೆಳಿ, ನೀವು 3 ತಿಂಗಳಲ್ಲಿ ನೋಡಿ ಎಷ್ಟು ಖರ್ಚು ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 1-5 ಎಕರೆ ಮಾಡ್ತಿದ್ದೀರಾ ಅಂದ್ರೆ, 5 ಎಕರೆಗೆ ಟ್ರ್ಯಾಕ್ಟರ್ ಹೊಡಿಸಬೇಕು ಅಂದ್ರೆ ನಿಮ್ಗೆ 25-30 ರೂಪಾಯಿ ಬೇಕು ರೆಂಟ್. ಸ್ವಂತ ಇದ್ರೂ ರೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 30,000 ರೂಪಾಯಿ ಬೇಕು. ಅದಾದ್ಮೇಲೆ ಲೇಬರ್ ಚಾರ್ಜ್ ಬೇಕು, ಅದಾದ್ಮೇಲೆ ನಿಮ್ಗೆ ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಅದು ಎಲ್ಲ ಖರ್ಚು ಬೇಕು. ಆಮೇಲೆ ರಾಶಿ ಮಾಡುವಾಗ ತುಂಬಾ ಖರ್ಚು ಬರ್ತದೆ ಇಲ್ಲಿ. ನಾನು ಯಾಕಂದ್ರೆ ತೊಗರಿ ಒಂದ್ಸರಿ ಹಾಕಿ ನೋಡಿದೆ ಪಪ್ಪಾಯ ಆದ್ಮೇಲೆ, ಯಾಕಂದ್ರೆ ಬೆಳೆ ಮಾರ್ಪಾಡು ಅಂತೇಳಿ, ಕಾಸ್ಟ್ ಜಾಸ್ತಿ ಬರ್ತದೆ. ವಿದ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ಜಾಸ್ತಿ ಖರ್ಚು ಮಾಡ್ಬೇಕಾಗ್ತದೆ. ಆಮೇಲೆ ಮತ್ತೆ ಬೇರೆ ಬೆಳೆಗೆ ಮತ್ತೆ ಖರ್ಚು ಮಾಡ್ಬೇಕು, ನೀವು ನಿಮ್ಗೆ ಸ್ವಂತಕ್ಕೆ ದುಡ್ಡೇ ಉಳಿಯಲ್ಲ. ಹಾಗಾಗಿ ನಮ್ಮ ಕೃಷಿಕರು ಸದಾ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಅಂದ್ರೆ ಈಗೇನು ತಾವು ಪಪ್ಪಾಯ ಬೆಳೆದಿದ್ದು, ಆಮೇಲೆ ಕಲ್ಲಂಗಡಿ ಬೆಳೆದಿದ್ದು, ಪೇರ್ಲ ಕೂಡ ತಾವು ಬೆಳೆದಿದ್ದಾರೆ. ಹೌದು, ಇಂಥ ಬೆಳೆಗಳನ್ನ ಬೆಳೆಯೋದಕ್ಕೆ ಸರಳವಾಗಿ ಅವರು ಶ್ರಮ ಹಾಕಬಹುದು. ಮಾವನ್ನ ಬೆಳಿಬೇಕಾಯ್ತಪ್ಪ ಅಂತಾರೆ ಸ್ವಲ್ಪ ಕಾಯ್ಬೇಕಾಗ್ತದೆ. ಆಮೇಲೆ ಕೃಷಿ ಸಮಸ್ಯೆಗಳನ್ನ ಕೂಡ ತಾವು ಹೇಳದ್ರಿ. ಹೌದು, ವಿಶೇಷವಾಗಿ ಬಹಳ ಖರ್ಚು ಬರ್ತದೆ. ಖರ್ಚು ಬರ್ತದೆ, ಕ್ಷಮಿಸ್ಬೇಕು. ನಾನೊಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲೇಬರ್ ಅನ್ನೋದು ತುಂಬಾ ಕಾಸ್ಟ್ ಆಗಿದೆ ಈಗ, ತುಂಬಾ ಕಾಸ್ಟ್ ಆಗಿದೆ. ಏನಕ್ಕಾಗಿದೆ? ಜನ ಇದಾರೆ, ಜನ ಇಲ್ಲ ಅಂತ ಇಲ್ಲ. ಲೇಬರ್ ಏನಕ್ಕೆ ಕಾಸ್ಟ್ ಆಗಿದೆ ಅಂದ್ರೆ, ಅವ್ರಿಗೆ ಹಸಿವೆನೇ ಇಲ್ಲ. ನಾನ್ ಲೇಬರ್ ಅಂದ್ರೆ ಅವ್ರಿಗೆ ತುಚ್ಛವಾಗಿ ನೋಡ್ತಾ ಇಲ್ಲ. ಹಸಿವೆ ಇದ್ದವನು ಎಲ್ಲಾದ್ರೂ ಕೆಲಸ ಮಾಡ್ತಾರೆ. ಹಸಿವೆ ಇಲ್ದೇ ಇರುವಾಗ ಅವ್ರು ಯಾಕೆ ಕೆಲ್ಸಕ್ಕೆ ಬರ್ತಾರೆ? ಮತ್ತೆ ಕೃಷಿನ ನೀವು ಜಾಬ್ ಅಂತ ಹೇಳಿ ಕನ್ಸಿಡರೇ ಮಾಡ್ತಾ ಇಲ್ಲ. ಅದೇನೋ ವೇಸ್ಟ್ ವರ್ಕ್ ಅನ್ನೋ ಹಾಗೆ ಆಗಿದೆ ಅದು. ನೀವು ಕಂಪ್ನಿಯಲ್ಲಿ ಪ್ಯೂನ್ ಕೆಲಸ ಮಾಡಿ ಅದು ಜಾಬ್, ಬಟ್ ಇಲ್ಲಿ ಬಂದು ನೀವು ಒಂದು ಗಿಡ ಹಚ್ಚಿ ಅದು ಜಾಬ್ ಅಲ್ಲ. ಆತರ ಮೆಂಟಾಲಿಟಿ ಬೆಳೆದಿದೆ ನಾನು ಈ 3 ವರ್ಷದಲ್ಲಿ ನೋಡ್ಕೊಂಡಿದ್ದೆ. ಜನ ತುಂಬಾ ಇದಾರೆ ಹಳ್ಳಿಗಳಲ್ಲಿ, ತುಂಬಾ ಜನ ಇದಾರೆ. ಆದ್ರೆ ಕೆಲಸ ಬೇರೆ ಕೆಲಸಗಳಿಗೆ ಬೇಕಾದ್ರೆ ಹೋಗ್ತಾರೆ, ಆಗ್ಲಿ ಕೃಷಿ ಕೆಲಸಕ್ಕೆ ಬರೋದಿಲ್ಲ. ಬರಲ್ಲ. ಈಗ ನೀವು ತೋಟಗಾರಿಕೆ ಮಾಡುವ ಸಂದರ್ಭದೊಳಗ ವಿಶೇಷವಾಗಿ ಈ ಕೂಲಿಕಾರರ ಸಮಸ್ಯೆಯನ್ನು ಬಹಳ ಎದುರಿಸಿದ್ದೀರಿ. ಮತ್ತೆ ಕೊಯ್ಲು ಮಾಡುವಂತಹ ಸಂದರ್ಭದೊಳಗೆ ನೀವು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಕೊಯ್ಲು ಮಾಡೋದ್ರಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಹಾರ್ಟಿಕಲ್ಚರ್ ಅಲ್ಲಿ. ಎಕ್ಸಾಂಪಲ್ ಪರ್ಸನ್ ಎ ಬಯ್ಯರ್ ಇದಾನೆ ಅಂದ್ರೆ, ಕಟಿಂಗ್ ಅವರೇ ಮಾಡ್ಕೊಳ್ತಾರೆ, ಲೇಬರ್ ಅವರೇ ತರ್ತಾರೆ, ಪ್ಯಾಕಿಂಗ್ ಅವರೇ ಮಾಡ್ಕೊಳ್ತಾರೆ, ಲೋಡಿಂಗ್ ಅವರೇ ಮಾಡ್ಕೊಳ್ತಾರೆ. ಪ್ಲಸ್ ಪಾಯಿಂಟ್ ಇದು. ಅಡ್ಡಿಲ್ಲ, ಈಗ ಮಾರ್ಕೆಟ್ ಮಾಡೋದಕ್ಕೆ ನೀವು ಏನಾದ್ರೂ ಮೊದಲ ಒಪ್ಪಂದ ಮಾಡ್ಕೊಂಡಿದ್ರ ಅಥವಾ ಆ ನಂತರ ಬೆಳೆದ ನಂತರ ನೀವು ಅವರಿಗೆ ಮಾತಾಡಿಸಿದ್ರ? ಇಲ್ಲ, ಬೆಳೆದ ನಂತರ ನಾನು ಸರ್ಚ್ ಮಾಡಿದೆ. ಸರ್ಚ್ ಮಾಡಿದ್ಮೇಲೆ ಒಂದಿಬ್ರು ಬೈಯರ್ಸ್ ಬಂದ್ರು, ನನಗೆ ಸರಿ ಅನ್ಸಿಲ್ಲ. ಮತ್ತೆ ಸರ್ಚ್ ಮಾಡಿದೆ, ಒಳ್ಳೆಯವ್ರು ಸಿಕ್ಕರು. 1 ವರ್ಷ ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ರು. ಲೋಡ್ ಮಾಡಿದ ಕೂಡಲೇ ವೇಮೆಂಟ್ ಬ್ರಿಡ್ಜ್ ಅಲ್ಲಿ ನಿಮಗೆ ವೇಮೆಂಟ್ ಮಾಡಿದ ಕೂಡಲೇ ಪೇಮೆಂಟ್ ಹಾಕ್ತಾರೆ, ನಿಮಗೆ ಯಾವ ರಿಸ್ಕ್ ಇಲ್ಲ ಅಲ್ಲಿ. ನಿಮ್ಮಲ್ಲೇ ಬಂದು ತಗೊಂಡು ಹೋಗಿ? ನಮ್ಮ ಹತ್ರನೇ ಬಂದು ತಗೊಂಡು. ಈಗ ಫಾರ್ ಎಕ್ಸಾಂಪಲ್ ನಂದು ಬಾಳೆ ರೆಡಿ ಇದೆ, ಆಲ್ರೆಡಿ ಬಯರ್ಸ್ ಬುಕ್ ಮಾಡಿದ್ದಾರೆ. ಇನ್ನು 100 ಎಕರೆ ಇದ್ರೂ ತಗೊಳ್ತೀವಿ ಅಂತಾರೆ. ಸೊ ಫಸ್ಟ್ ನೀವು ಬೆಳೀರಿ, ಬರ್ತಾರೆ. ಬಂದಿಲ್ಲ ಅಂದ್ರೆ ನಮ್ಮಂತವ್ರು ಹೆಲ್ಪ್ನು ಮಾಡ್ತೀವಿ ನಾವು. ಈಗ ನಿಮ್ಮ ಸುತ್ತಮುತ್ತಿದ್ದವರಿಗೆ ನೀವು ಈ ತರ ಎಲ್ಲ ನೀವು ಸಹಾಯ ಮಾಡಿದ್ದೀರಿ? ಮಾಡಿದ್ದೀವಿ. ಈಗ ನೋಡಿ ಎಕ್ಸಾಂಪಲ್ ಹೇಳ್ತೇನೆ, ನಮ್ಮ ಹತ್ರ ಜಮೀನ್ ಇದ್ದವ್ರು ಮಾಡ್ತಾ ಇಲ್ಲ, ಆ ಜಮೀನನ್ನ ತೆಲಂಗಾಣ ಆಂಧ್ರದವ್ರು ಬಂದು ಪರ್ಚೇಸ್ ಮಾಡಿ ಅವ್ರು ಬೆಳೆ ತೆಗೆದು ಸೇಲ್ ಮಾಡ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಭೂಮಿ ನೀರಿಗಾಗಿ ಏನ್ ಪ್ರಾಬ್ಲಮ್ ಇಲ್ಲ, ನೀರಿದೆ ಸಾಕಷ್ಟು. 100 ಫೀಟ್ ಅಲ್ಲಿ ನೀರು ಸಿಗ್ತಾ ಇದೆ, 100-150. ಯಾರ್ದು ದುರ್ಭಾಗ್ಯ ಬಿದ್ದಿರ್ಲಿಕ್ಕಿಲ್ಲ, 10ರಲ್ಲಿ ಒಬ್ರು ಇಬ್ರು ಇರ್ಬೋದು, ಬಟ್ 8 ಜನಕ್ಕೆ ನೀರು ಸಿಗ್ತದೆ ಭೂಮಿಯಲ್ಲಿ. ಅದು ದೇವರ ಒಂದು ಆಶೀರ್ವಾದ ಅನ್ಬೋದು. ಒಳ್ಳೆ ನೀರಿದೆ, ಮತ್ತು ಪಿ ಎಚ್ ಲೆವೆಲ್ಲು ಚೆನ್ನಾಗಿದೆ ನಮ್ಮ ಕಡೆ. ಸಾಯಿಲ್ ಪಿ ಎಚ್ ಲೆವೆಲ್ಲು ವಾಟರ್ ಪಿ ಎಚ್ ಲೆವೆಲ್ ಚೆನ್ನಾಗಿದೆ, ಅದು ತೋಟಕ್ಕೆ ಬರ್ತದೆ. ಗೋವಿಂದರವರೇ, ಈಗ ಏನು ನೀವು ಕೃಷಿಗೆ ಬಂದ್ರಲ್ಲ, ಕೃಷಿಗೆ ಬಂದ ನಂತರ ಲಾಭ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡೆ ಬಂದಿರಿ. ಒಳ್ಳೆಯ ವಿಚಾರದ, ಯಾಕಪ್ಪ ಅಂತಂದ್ರೆ ಒಂದು ಉದ್ದೇಶ ಇತ್ತು ಅಂತಂದ್ರೆ ಅದನ್ನು ಗುರಿ ಇಟ್ಕೊಂಡೆ ಕೆಲಸ ಮಾಡ್ತೀವಿ. ಈಗ 3 ವರ್ಷಗಳ ಅನುಭವದೊಳಗೆ ತಾವು ಪಪ್ಪಾಯ ಬೆಳೆದ್ರಿ, ಪೇರ್ಲ ಬೆಳೆದ್ರಿ, ಕಲ್ಲಂಗಡಿ ಬೆಳೆದ್ರಿ, ಇವನ್ನ ಮೀನು ಸಾಕಣೆ ಕೂಡ ತಾವು ಮಾಡಿರಿ. ಈಗ ನಿಮ್ಮ ಅನುಭವ ಏನು? ಈಗ ನೀವು 100 ರೂಪಾಯಿ ಹಾಕಿದ್ರೆ ಅದಕ್ಕೆ ನೀವು ಎಷ್ಟು ರೂಪಾಯಿಯನ್ನು ಗಳಿಸಿದ್ದೀರಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹೇಳ್ಬೋದು. ಯಾಕಂತಂದ್ರೆ ತಾವು ವಾಣಿಜ್ಯ ಮಾಡಿದವರು, ಕಲಿತಂಥವರು, ಮ್ಯಾನೇಜರ್ ಪೋಸ್ಟ್ನೊಳಗೆ ಕೆಲಸ ಮಾಡಿದಂಥವ್ರು, ಎಲ್ಲ ಅನುಭವ ತಮಗಿರ್ತದೆ. ಯಾವುದಕ್ಕಾದರೂ ನಾವು ಲೆಕ್ಕ ಹಾಕಬೇಕು, ಇಲ್ಲಿ ಯಾವ ರೀತಿ ನೀವು ನಿಮ್ಮ ಕಂಪನಿ ಒಳಗೆ ಕಾಸ್ಟ್ ಕಟ್ಟಿಂಗ್ ಮಾಡ್ತೀರಿ, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ತೀರಿ, ಅದೇ ರೀತಿಯಾಗಿ ಕೃಷಿ ಒಳಗೆ ಯಾವ ರೀತಿ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿದ್ರಿ ನೀವು? ಕೃಷಿಯಲ್ಲಿ ಖರ್ಚು ವೆಚ್ಚಗಳು ಅಂದ್ರೆ ಈಗ ನಿಮಗೆ ಕೆಲವೊಂದು ಮಷಿನರಿ ಎಲ್ಲ ಇದೆ, ಕಳೆ ತೆಗಿಯೋಕೆ ಮಷಿನರಿ ಇದೆ. 10 ಜನದ ಕೆಲಸ ಒಂದು ಮಷಿನ್ 1 ಎಕರೆನಲ್ಲಿ ಮಾಡಿಬಿಡ್ತದೆ. ನೀವು 10 ಜನಕ್ಕೆ 1 ಎಕರೆನಲ್ಲಿ ಕೆಲಸಕ್ಕೆ ಇಟ್ಟರೆ 1 ಎಕರೆ 1 ದಿವಸದಲ್ಲಿ ತೆಗೆಯಲ್ಲ. ಸೊ ನಿಮ್ಗೆ ಅಲ್ಲಿ ಕಾಸ್ಟ್ ಕಡಿಮೆ ಆಗ್ತದೆ. ಮಷಿನ್ ನಿಮ್ಗೆ ಲಾಂಗ್ ಟರ್ಮ್ ಬರ್ತದೆ. ನನ್ನ ಮ್ಯಾನ್ ಪವರ್ ಬೇಡ ಅಂತ ಹೇಳಲ್ಲ, ಮ್ಯಾನ್ ಪವರ್ ಬರ್ತಾ ಇಲ್ಲ, ನೀವೇನ್ ಮಾಡ್ತೀರಾ? ಸೊ ನೀವು ಆಟೋಮೆಟಿಕ್ ಇದಾಗಬೇಕು. ಆದ್ರೆ ಕೆಲವೊಂದು ಮಷಿನ್ ನಿಮ್ಗೆ ತಗೊಳ್ಳಿಕ್ಕೆ ಆಗಲ್ಲ, ಅದಕ್ಕೆ 108 ಕಾರಣಗಳಿದೆ. ಯಾಕಂದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ, ನಿಮ್ಮ ಬೆಳೆ ಔಟ್ಪುಟ್ ಕಡಿಮೆ ಆಗ್ತದೆ. ಸೊ ಆ ಟೈಮಲ್ಲಿ ನಿಮ್ದು ಟಾರ್ಗೆಟ್ ಇರಬೇಕು, ಎಕರೆಗೆ 1 ಲಕ್ಷ ರೂಪಾಯಿ ಇನ್ಕಮ್ ತೆಗಿಬೇಕು. ಎಲ್ಲ ಖರ್ಚು ಹೋಗಿ ಎಕರೆಗೆ 80,000 ರಿಂದ 1 ಲಕ್ಷ ರೂಪಾಯಿ ನೀವು ತೆಗಿಬೇಕು ವರ್ಷಕ್ಕೆ. 10 ಎಕರೆ ಮಾಡ್ತಿದ್ದೀರಂದ್ರೆ ನೀವು ಒಳ್ಳೆ ಜೀವನ ಮಾಡಬಹುದು. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಒಂದು ಹಸು ಇಟ್ಕೊಳ್ಳಿ, ನಿಮ್ಗೆ ಗೊಬ್ಬರ ಕೊಡ್ತದೆ, ಜೀವಾಮೃತ ಮಾಡಬಹುದು, ಬ್ರಹ್ಮಾಸ್ತ್ರ ಮಾಡಬಹುದು, ಸುಮಾರಿದೆ ನ್ಯಾಚುರಲ್ ಆಗಿ ಮಾಡ್ತಾ ಇರೋದು. ಒಂದು 15-20 ಕುರಿಗಳು ಇಟ್ಕೊಂಡ್ರೆ ನಿಮ್ ಹುಲ್ಲೆಲ್ಲ ತಿಂತದೆ, ಅದರಿಂದ ನೀವು ಇನ್ಕಮ್ ಮಾಡಬಹುದು. ಕೆಲವೊಂದಿದೆ ಸಬ್ಸ್ಟಿಟ್ಯೂಟ್ ಎಲ್ಲ ಮಾಡಿದ್ರೆ ನಿಮ್ಗೆ ತುಂಬಾ ಇನ್ಕಮ್ ಬರ್ತದೆ. ನಿಮ್ದು ಒಂದು ಕಾರ್ಪೊರೇಟ್ ಸ್ಯಾಲರಿ ಆರಾಮಾಗಿ ನೀವು ಅಲ್ಲಿ ಮಾಡಬಹುದು. ಹಾ, ನಿಮ್ಗೆ ಪೇಷನ್ಸ್ ಬೇಕು. ಇಮಿಡಿಯೇಟ್ ಬರಬೇಕು ಅಂದ್ರೆ ಬರಲ್ಲ, ಯಾಕಂದ್ರೆ ಫಸ್ಟ್ 1-3 ಇಯರ್ಸ್ ನೀವು ದುಡ್ಡು ಹಾಕ್ತಾ ಹೋಗ್ಬೇಕಾಗ್ತದೆ, ಅಲ್ಲಿ ಬರೋದನ್ನ ಅಲ್ಲೇ ಹಾಕ್ತಾ ಹೋಗ್ಬೇಕು. ಈಗ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ನಾನು ಕಲ್ಲಂಗಡಿ ಒಳ್ಳೆ ರೇಟ್ ಸಿಕ್ತು ನನಗೆ. ನಿಮ್ಗೆ ಹೇಳ್ಬೇಕು ಅಂದ್ರೆ 24 ರೂಪೀಸ್ ಪರ್ ಕೆಜಿ ಜಮೀನಲ್ಲೇ ಹೋಯ್ತು, ಒಳ್ಳೆ ಇಳುವರಿ ಬಂತು. ಆ ದುಡ್ಡು ತೆಗೆದು ನಾನು ಫೆನ್ಸಿಂಗ್ ಮಾಡಿದೆ. ನನಗೆ ಲೋನ್ ಗಿನ್ ಏನ್ ಸಿಕ್ಕಿಲ್ಲ ಫೆನ್ಸಿಂಗಿಗೆ, ನಾನು ಅದೇ ದುಡ್ಡನ್ನೇ ಫೆನ್ಸಿಂಗ್ ಹಾಕಿದೆ. ಆ ತರ ನೀವು ಪ್ಲಾನ್ ಮಾಡಿದ್ರೆ ನಿಮ್ಗೆ ಯಾವುದೇ ಫೈನಾನ್ಸ್ ಬರ್ಡನ್ ಆಗಲ್ಲ. ಈಗ ನೀವೇನು ಅನ್ಕೊಂಡು ಬಂದಿದ್ರಲ್ಲ, ಅದೇ ರೀತಿಯಾಗಿ ನಿಮ್ಮ ಕೃಷಿ ಆಗ್ಯದ ಅಂತ ಹೇಳ್ತೀರಿ ತಾವು? 100% ಅದೇ ರೀತಿ ನಡೀತಾ ಇದೆ ಇಲ್ಲಿವರೆಗೆ. ಇಷ್ಟು 10 ಎಕರೆಯಿಂದ ತಾವು ಲೆಕ್ಕ ಹೇಳಿದ್ರಿ, ಬಹಳ ಖುಷಿ ಆಗ್ತದ ಲೆಕ್ಕ ಕೇಳಿದ್ರೆ. ಆಕ್ಚುಲಿ ನೀವು ಮಾಡದಂತ ಸಂದರ್ಭದೊಳಗ ಈಗ ನಿಮ್ಮ ಇಳುವರಿ ಆದಾಯದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ? ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ, ನೀವು 1 ಲಕ್ಷ ಪ್ರತಿ ವರ್ಷ 1 ಎಕರೆಗೆ ಆದಾಯ ತೆಗಿಬಹುದು. 10 ಎಕರೆನಲ್ಲಿ 10 ಲಕ್ಷ ಪ್ರತಿ ವರ್ಷ ಆದಾಯ ತೆಗಿಬಹುದು. ಇದಕ್ಕಿಂತ ಜಾಸ್ತಿ ಇನ್ನೇನೇ ಬೇಕು? ಫಸ್ಟ್ ಗೆ ಒಂದು 3-4 ವರ್ಷ ನೀವು ರೀಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು ಆದಾಯ ಬಂದದ್ದನ್ನ. ಯಾಕಂದ್ರೆ ಬೇರೆ ಬೇರೆ ಕೆಲವೊಂದು ವಸ್ತುಗಳು ಬೇಕಾಗ್ತದೆ, ಅಲ್ಲಿ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡ್ಬೇಕಾಗ್ತದೆ. ಸೊ ಅದೆಲ್ಲ ಮಾಡಬಹುದು. ಈಗ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಒಂದ್ 2-3 ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಒಳ್ಳೆ ಇನ್ಕಮ್ ಕೊಡುವಂತದ್ದು. ಫಾರ್ ಎಕ್ಸಾಂಪಲ್ ನೀವು ಕೇಸರಿ ಅಂತ ಕೇಳಿರ್ಬೋದು, ನೀವೊಂದು 15x15 ರೂಮ್ ಇಟ್ಕೊಂಡ್ರೆ ಕೇಸರ್ ಬೆಳಿಬಹುದು. ಒಂದು 10 ಕೆಜಿ ನಿಮ್ಗೆ ವರ್ಷಕ್ಕೆ ಪ್ರೊಡಕ್ಷನ್ ಮಾಡಿದ್ರೆ ನಿಮ್ಗೆ ಸುಮಾರು ಅದು 3-5 ಲಕ್ಷ ರೂಪಾಯಿ ಪರ್ ಕೆಜಿ ಇರ್ತದೆ. ನಿಮ್ಗೆ ಕೆಲಸನೂ ಜಾಸ್ತಿ ಇರಲ್ಲ, ನೀರು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ. ಆತರ ಸೈಡ್ ಸೈಡ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇನ್ನು ಇನ್ಕಮ್ ಜಾಸ್ತಿ ಮಾಡಬಹುದು. ನಿಮ್ಗೆ ದಿಲ್ಲಿಯಲ್ಲಿ ಬೆಳೀತಾ ಇದೆ ಅಂದ್ರೆ ಇಲ್ಲಿ ಬೆಳೀತದೆ, ಯಾಕಂದ್ರೆ ದಿಲ್ಲಿಯಲ್ಲಿ ನಿಮ್ಗೆ 50+ ಟೆಂಪರೇಚರ್ ಇರ್ತದೆ. ಸೊ ಇಲ್ಲಿ ಬೆಳೀತದೆ, ಯಾಕಂದ್ರೆ ಅದಕ್ಕೆ ನೀವು ಟೆಂಪರೇಚರ್ ಕ್ರಿಯೇಟ್ ಮಾಡ್ತೀರಾ. ಅಡ್ಡಿಲ್ಲ. ಈಗ ಕೇಶರ್ ಬೆಳೆದಿವಿ, ಮುಂದೆ ಮಾರ್ಕೆಟ್ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ ತಾವು? ಸರ್, ಈಗಿನ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ನಿಮ್ಗೆ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಅಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಮ ಹತ್ರನೇ ಬರ್ತಾರೆ. ಒಂದೆರಡು ಮೇಲ್ ಹಾಕಿ ಅವ್ರಿಗೆ, ಒಂದೆರಡು ಮೆಸೇಜ್ ಹಾಕಿ ನಿಮ್ಮ ಹತ್ರ ಬರ್ತಾರೆ. ನನ್ಗೆ ಬಾಳೆಗೆ ಯಾರು ಗೊತ್ತಿಲ್ಲ, ಬಂದಿದ್ದಾರೆ, ಅವರೇ ಬಂದಿದ್ದಾರೆ. 1 ರೂಪಾಯಿ ಮಾರ್ಕೆಟ್ಗಿಂತಲೂ ಜಾಸ್ತಿ ಕೊಡ್ತೀನಿ ಅಂತಾರೆ. ಒಂದು ವಿಚಾರ ಹೇಳಿದ್ರಿ ಗೋವಿಂದರಾವ್ ಕುಲಕರ್ಣಿ ಅವರೇ, ಬಹಳ ಒಳ್ಳೆ ವಿಚಾರ. ಈಗಿನ ಜಮಾನದೊಳಗೆ ನಮ್ಮ ರೈತರು ಎಲ್ಲರೂ ಇದನ್ನ ಕಲಿಬೇಕಾಗ್ತದೆ. ಏನು ಡಿಜಿಟಲ್ ವ್ಯವಸ್ಥೆ ಇದೆ, ಈ ಡಿಜಿಟಲ್ ವ್ಯವಸ್ಥೆಯ ಮೂಲಕ ನೀವು ಎಲ್ಲಾ ಜ್ಞಾನವನ್ನು ಕೂಡ ಪಡ್ಕೊಳ್ಬಹುದು, ಅದ್ರ ಜೊತೆಗೆ ಮಾರ್ಕೆಟ್ ಕೂಡ ಮಾಡಬಹುದು. ಅದಕ್ಕಾಗಿ ಡಿಜಿಟಲ್ ಸಾಕ್ಷರತೆ ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ರೈತರಲ್ಲಿ ಅನೇಕರಿಗೆ ಇದು ಸಿಗ್ತಾ ಇಲ್ಲ, ಅಥವಾ ಅವರಿಗೆ ಇದ್ರೊಳಗೆ ನಾವೇನ್ ಮಾಡೋದಪ್ಪ, ಮೊಬೈಲ್ ಮೂಲಕ ಏನ್ ನಾವು ಮಾಡಕ್ಕಾಗ್ತದ, ಅಥವಾ ಕಂಪ್ಯೂಟರ್ ಮೂಲಕ ಏನ್ ಮಾಡಕ್ಕಾಗ್ತದ, ಇದು ಎಲ್ಲಿ ನಾವು ಬೆನ್ ಹತ್ತೋಣ ಅನ್ನುವಂತ ಮಾತು ಬರುತ್ತದ. ಅಂಥವ್ರಿಗೆ ತಾವೇನ್ ಹೇಳ್ತೀರಿ? ಅಂಥವ್ರಿಗೆ ನಾ ಹೇಳೋದಂದ್ರೆ, ನಮ್ಮಂತವ್ರು ಬಂದಿದೀವಿ ನಾವು, ಸುಮಾರು ಜನ ಮಾಡ್ತಾ ಇದೀವಿ. ನಮ್ಮ ಹತ್ರ ಬನ್ನಿ, ನಾವು ಯಾವುದೇ ನಿಮ್ಗೆ ಪ್ರಾಬ್ಲಮ್ ಇಲ್ದೇನೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ. ಬಹಳ ಸಂತೋಷ ಗೋವಿಂದರಾವ್ ಕುಲಕರ್ಣಿ ಅವರೇ. ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ತೋಟವನ್ನು ನೋಡಬೇಕು ಅಂತಂದರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? 9880254834. ಆತ್ಮೀಯರೇ, ಈ ನಂಬರ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9880254834. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಗೋವಿಂದರಾವ್ ಕುಲಕರ್ಣಿ ಅವರನ್ನು ಮಾತಾಡಿಸ್ಬೋದು, ಅವರ ಅನುಭವಗಳನ್ನು ಕೇಳ್ಬೋದು. ಒಳ್ಳೇದು ಗೋವಿಂದರಾವ್ ಕುಲಕರ್ಣಿ ಅವರ, ಬಹಳ ಸಂತೋಷ ಆಯಿತು ತಮ್ಮ ಜೊತೆಗೆ ಮಾತಾಡಿ. ಕೇವಲ 3 ವರ್ಷಗಳಲ್ಲಿ ತಾವು ಬಹಳ ದೊಡ್ಡ ಪಾಠಗಳನ್ನು ನಮ್ಮ ರೈತರ ಸಲುವಾಗಿ ಏನು ಅರಗಿಸಿಕೊಂಡು ಅವರಿಗೆ ತಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಯಾವ ರೀತಿ ನಾವು ಕೃಷಿ ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಂದು ಉದ್ದೇಶ ಇರಲಾರ್ದೆ ನಾವೇನು ಮಾಡೋದಕ್ಕೆ ಸಾಧ್ಯ ಆಗಂಗಿಲ್ಲ. ಮತ್ತೆ ಎಲ್ಲದಕ್ಕೂ ಲೆಕ್ಕ ಇಡಬೇಕಂತಂತಿರಲ್ಲ, ಇದು ನಮ್ಮ ರೈತರು ಪ್ರತಿಯೊಂದು ಹಂತದೊಳಗೂ ವಿಚಾರ ಮಾಡಬೇಕಾಗ್ತದೆ. ಇದು ನಮ್ಮ ತಂದೆಯವರಿಂದ ಬಂದಿರೋ. ಹಾ ಹಾ ಹಾ, ಅದರೊಳಗೆ ನಿಮ್ಮ ವೃತ್ತಿ ಕೂಡ ಇದನ್ನ ಬಹಳ ಕಲಿಸಿದೆ ನಿಮಗೆ, ಜೀವನದ ಅನುಭವಗಳನ್ನ ಕೊಟ್ಟಿದೆ ಅದರಲ್ಲೇ. ಎರಡು ಮಾತು. ಹಾ, ಅದಕ್ಕೆ ನಮ್ಮ ರೈತರು ಸಾಧ್ಯ ಆದಷ್ಟು ಲೆಕ್ಕ ಇಡಬೇಕು, ಅದ್ರ ಜೊತೆಗೆ ಏನು ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಬೇಕು, ಯಾವ ರೀತಿ ಒಂದೇ ಬೆಳೆ ಬೆಳೆಯೋದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡಬಾರ್ದು, ನಾವು ಬೇರೆ ಬೇರೆ ಪದ್ಧತಿಗಳನ್ನ ನಾವು ಅಳವಡಿಸಿಕೊಳ್ಬೇಕು. ಯಾವ ರೀತಿ ಅವರು ಹೇಳಿದ್ರು, ಕುರಿ ಸಾಕಾಣಿಕೆ ಮಾಡ್ಕೊಳ್ಬೇಕು, ಅದ್ರ ಜೊತೆಗೆ ಮೀನು ಸಾಕಾಣಿಕೆ ಮಾಡ್ಕೋಬೇಕು, ಅದ್ರ ಜೊತೆಗೆ ಮತ್ತೆ ಕ್ಷೇತ್ರ ಬೆಳೆಗಳನ್ನ ಬೆಳಿಬೇಕು. ಹಿಂಗ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ರೆ, ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನ ನಾವು ನಮ್ಮ ಕೃಷಿ ಒಳಗೆ ಅಳವಡಿಸ್ಕೊಂಡ್ರೆ ಎಲ್ಲದನ್ನೂ ನಾವು ಸಾಧಿಸೋದಕ್ಕೆ ಸಾಧ್ಯದ ಅನ್ನುವಂತಹ ಮಾತೇನದ, ಅದು ಗೋವಿಂದರಾವ್ ಕುಲಕರ್ಣಿ ಅವರು ತಮ್ಮ ಅನುಭವಗಳ ಮೂಲಕ ತಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಒಳ್ಳೆಯದು, ತಮ್ಮ ಜೊತೆಗೆ ಮಾತಾಡಿ ಬಹಳ ಸಂತೋಷ ಆಯಿತು. ನಮ್ಮ ಎಲ್ಲ ರೈತರ ಜೊತೆಗೆ ತಾವೇನು ಇಲ್ಲಿ ತನಕ ಸಂವಾದ ಮಾಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಾಳಿಯಣ್ಣ ಮೇಲ್ಮೈ ಕುಟುಂಬ ಜಾದ ಮಲ್ಲಿಗೆ ನೆನೆಯ ಜಾಳಿಗೆ ಅನ್ನ ನಿನಗಸರೆ ಮಾಡಿನಿ ಜಾಣ ಇಳೆ ವೈಡಿಯ ಜಾಳಿಗೆ ಅನ್ನ ನಿನಗಸರೆ ಮಾಡಿನಿ ಜಾಣ ಇಳೆ ವೈಡಿಯ ನಿಂಬಿಯ ಅಣ್ಣ ಕೆಂಬೈ ಕುಸುಮ ದುಂಡ ಮಲ್ಲಿಗೆ ನೆನೆಯ ಬಿಂದಿಗೆ ನನ್ನ ನಿನಗಸರೆ ಮಾಡಿನಿ ರೆಂಬಿಳೆ ವೈಡಿಯ ಬಿಂದಿಗೆ ನನ್ನ ನಿನಗಸರೆ ಮಾಡಿನಿ ರೆಂಬಿಳೆ ವೈಡಿಯ ಅತ್ತಿಯ ಮಗಳಂದ ಬಳಸು ಬಳನ ಚಿತ್ರ ಬಲ್ಲಂತ ಯೋಗೆ ಇಪ್ಪತ್ತೊಂದರು ಚ ನಿನಗಾಗಿ ತಪನಿದೆ ಮೈತ್ರಿಯ ವೈಡಿಯ ಇಪ್ಪತ್ತೊಂದರು ಚ ನಿನಗಾಗಿ ತಪನಿದೆ ಮೈತ್ರಿಯೇ ವೈಡಿಯೇ ಮಾವನ ಮಗಳಂದ ಬಳಸು ಬಳನ ಜ್ಞಾನ ಬಲ್ಲಂತ ಯೋಗೆ ನಲವತ್ತೊಂದರು ಚ ನಿನಗಾಗಿ ತಪನಿದೆ ನಾರಿಯೇ ವೈಡಿಯೇ ನಲವತ್ತೊಂದರು ಚ ನಿನಗಾಗಿ ತಪನಿದೆ ನಾರಿಯೇ ವೈಡಿಯೇ ಹಗಲ ಸುರು ಜನ ವಿರುಳ ಚಂದ್ರಮನ ನಡಮನಿಗೆ ಜಗದೋತೆ ಹಗಲ ಸುರು ಜನ ವಿರುಳ ಚಂದ್ರಮನ ನಡಮನಿಗೆ ಜಗದೋತೆ ಹಡದಂತ ತಾಯಿ ತಂದಿವಾರ ನೋಡಿ ಕೊಟ್ಟರ ವಡಿಯ ಇಳೆ ವೈಡಿಯೇ ಹಡದಂತ ತಾಯಿ ತಂದಿವಾರ ನೋಡಿ ಕೊಟ್ಟರ ವಡಿಯ ಇಳೆ ವೈಡಿಯೇ ಚಿಕ್ಕನದ ಅಡಿಕೆ ಚಿಗರ ತಬಿಳಿಯಲಿ ಬಿಳಪದ ಬಿಳಿ ಸುಣ್ಣ ಯಲಕ್ಕಿ ಪಾತ್ರಿ ಜಜಿಕೈ ಲವಂಗ ಜಾಣ ಇಳೆ ವೈಡಿಯೇ ಯಲಕ್ಕಿ ಪಾತ್ರಿ ಜಜಿಕೈ ಲವಂಗ ಜಾಣ ಇಳೆ ವೈಡಿಯೇ ಬೀಗರ ಬಂದಿರಿ ಬಂತಿರಿ ಖುಷಿದಿಂದ ಮೇನದಕ್ಕೆ ಮುಂದ ಬಂದ ಕಾರಣ ನಾಗೆಯರೇ ಸುವಾನ ಬಂದ ಕಾರಣದ ಬಾಗೆಯರೇ ಸುವಾನ ಬಂದನ ಕಾರಣದ ಬಗೆಯನ್ನ ಎಳತೀರಿ ನಿಮ್ಮಗಳ ನಮಗ ಕೊಡಬೇಕುರೇ ಸುವಾನ ನಿಮ್ಮಗಳ ನಮಗ ಕೊಡಬೇಕುರೇ ಸುಬಾನ ಮಗಳನ್ನ ಕೊಡತೀರಿ ಮನಿ ನೋಡಿ ಮಗಳ ಕೊಡತೆವರೇ ಸುಬಾನ ಮನಿ ನೋಡಿ ಮಗಳ ಕೊಡತೆವರೇ ಸುಬಾನ ಮನೆಯನ್ನ ಕೇಳತೀರಿ ಮನಿ ಬಲಿ ಚೌಕಾಟ ಗಿಳಿ ಗಿಳಿ ಮಂಚಾಟ ಗಿಳಿ ಉಳ್ಳ ಪಡ ಸಾಲಿ ಮನೆಯಾಗಿ ನಾತಿ ಗುಣವಂತೆ ಸೋಬಾನ ಮನೆಯಾಗಿ ನಾತಿ ಗುಣವಂತೆ ಸೋಬಾನ ಮನೆಯಾಗಿ ನಾತಿ ಗುಣವಂತಿದ್ದಾರ ವರ ನೋಡಿ ಮಗಳ ಕೊಡತೆವರೇ ಸೋಬಾನ ವರ ನೋಡಿ ಮಗಳ ಕೊಡತೆವರೇ ಸೋಬಾನ ವರಯನ ವರವನ್ನ ಕೇಳತೀರಿ ವರ ಬಲಿ ಗುಣವಂತ ದಡಿಯಾದೋ ತೋರ ಮುಡಿಯದ ಉಂಗೋರ ದವಲಚ್ಚಿ ತೊಡವ ನೀಲಾವಂಗೆ ಸೋಬಾನ ದವಲಚ್ಚಿ ತೊಡವ ನೀಲಾವಂಗೆ ಸೋಬಾನ ಇಟ್ಟು ನೆಲ ಕೇಳತೀರಿ ಮಗಳಿಗೆ ಕೊಡತೀರಿ ತಾತ ತಂಬರೆ ಕೊಡ ಕೂಸ ಕುಡಿಯವಾಗಿಂಡಿ ಮಣಿ ಪುರುಷ ಋಣ ಕಾರಾಯಮ್ಮೆ ಸೋಬಾನ ಮಣಿ ಪುರುಷ ಋಣ ಕಾರಾಯಮ್ಮೆ ಸೋಬಾನ ಮಣಿ ಪುರುಷ ಋಣ ಕಾರಾಯಮ್ಮೆ ಕೋಟಾರ ದೊರೆತು ಕಾದವರ ತಾವಾರವರ ಸೋಬಾನ ದೊರೆತು ಕಾದವರ ತಾವಾರವರ ಸೋಬಾನ ಒಂದು ಬೇರಿಗೆ ಮೂರು ಎಲಿಯಾಗಿ ಒಂದು ಬೇರಿಗೆ ಮೂರು ಎಲಿಯಾಗಿ ಅದರ ಹೊಂದಿಗೆ ಪತದುವಾಗಿ ಅದರ ಹೊಂದಿಗೆ ಪತೈದುವಾಗಿ ಮುಂದೆ ಮೂವತ್ತೈದು ಕಾಯಾಗಿ ಮುಂದೆ ಮೂವತ್ತೈದು ಕಾಯಾಗಿ ತೆಳಗಲ್ಮೆ ತೆರೆಯುವ ದ್ಯಾತಕ್ಕೆ ಬಾಯೆ ತೆಳಗಲ್ಮೆ ತೆರೆಯುವ ದ್ಯಾತಕ್ಕೆ ಬಾಯೆ ಹಣ್ಣಾಳು ರಸ ಪೂರ್ಣ ತುಂಬೈತ್ರಿ ಹಣ್ಣಾಳು ರಸ ಪೂರ್ಣ ತುಂಬೈತ್ರಿ ಹಣ್ಣ ಕೈಕೊಂಡು ಕುಳತೀದನ್ ಗಿಳಿಯೈತ್ರಿ ಹಣ್ಣ ಕೈಕೊಂಡು ಕುಳತೀದನ್ ಗಿಳಿಯೈತ್ರಿ ಕಣ್ಣಿಟ ನೋಡೋ ಕಾಣಿಸಿತೈತಿ ಕಣ್ಣಿಟ ನೋಡೋ ಕಾಣಿಸಿತೈತಿ ಹಣ್ಣಪ್ಪ ಗಳಿರ ತುಂಬೈತು ಹಣ್ಣಪ್ಪ ಗಳಿರ ತುಂಬೈತು ನೆಲ ನೀರು ಮೇಲ್ಕಿತ್ರಿ ಐವ ಕಾಶ ನೆಲ ನೀರು ಮೇಲ್ಕಿತ್ರಿ ಐವ ಕಾಶ ಇದರಲ್ಲಿ ಹುಟ್ಟಿ ಬೆಳದೀತ್ರಿ ದೇಶ ಇದರಲ್ಲಿ ಹುಟ್ಟಿ ಬೆಳದೀತ್ರಿ ದೇಶ ಕಲ್ಪರಾಕ್ಷ ಶ್ರೀ ಗುರು ಮಾಂತೇಶ ಕಲ್ಪರಾಕ್ಷ ಶ್ರೀ ಗುರು ಮಾಂತೇಶ ಇದರೊಳಗೆ ತಿಳಿಕೊಂಡರು ಬಲೆ ಸರ್ವೇಶ ಇದರೊಳಗೆ ತಿಳಿಕೊಂಡರು ಬಲೆ ಸರ್ವೇಶ ಮೂರ ದಿನದ ಸಂತಿ ಆತ್ಮನೇ ಕಾಣದ ನೀ ಕುಂತಿ ಮೂರ ದಿನದ ಸಂತಿ ಆತ್ಮನೇ ಕಾಣದ ನೀ ಕುಂತಿ ಬ್ಯಾಡ ಪರರ ಚಿಂತಿ ನಾಳೆ ಯಮ ಕೇಳಿದರೇನಂತಿ ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ ಆವಿಷಖತ ರಾತ್ರಿಗೆ ಅದವ್ರಿ ಪತು ಆವಿಷಖತ ರಾತ್ರಿಗೆ ಅದವ್ರಿ ಪತು ಪ್ರಾಯಕ್ಕೆ ಪತು ಪ್ರಾಯದ ಗಾಯಕ್ಕೆ ಐವತ್ತು ಪ್ರಾಯಕ್ಕೆ ಪತು ಪ್ರಾಯದ ಗಾಯಕ್ಕೆ ಐವತ್ತು ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ ಶಿವನಾಮವ ಸರಿಸೋ ವಿಭವ ಮಾಲೆಯ ಪರಿಹರಿಸೋ ಹ್ಯಾಜಿಲೆ ಬಾನನ ತಂಗಿ ಹ್ಯಾಜಿ ನಾ ನೋಡೇನೆ ಹ್ಯಾಜಿಲೆ ಸುಂದಾರಿ ಗುಣವಂತೆ ಸೈ ಹ್ಯಾಜಿಲೆ ಸುಂದಾರಿ ಗುಣವಂತೆ ಸೈ ಹ್ಯಾಜಿಲೆ ಸುಂದಾರಿ ಗುಣವಂತಿ ಪಾದದು ಮ್ಯಾಲ ಚೆನ್ನಗಿ ವ್ಯಾಳಟು ಪದ ಮಾವ ಸೈ ಚಣಗಿ ವ್ಯಾಟೂ ಪದ ಮಾವಸ ನಡಗಿಲೆ ಬಾನನ ತಂಗಿ ನಡಗಿ ನಾ ನೋಡೇನೆ ನಡಗಿಲೆ ಸುಂದಾರಿ ಗುಣವಂತೆ ಸೈ ನಡಗಿಲೆ ಸುಂದಾರಿ ಗುಣವಂತೆ ಸೈ ನಡಗಿಲೆ ಸುಂದಾರಿ ಗುಣವಂತಿ ಪಾದದು ಮೇಲ ಕಡಲಿ ವ್ಯಾಟು ಪದ ಮಾವಸ ಕಡಲಿ ವ್ಯಾಟು ಪದ ಮಾವಸ ಕರದು ಕರಚಿ ಕಾಯಿ ಸುರಳಿಯ ಹೋಳಿಗಿ ಹಡದವ್ವನ ಮಾನಿದಾಗಿಯ ಸೋಯ್ ಹಡದವ್ವನ ಮಾನಿದಾಗಿಯ ಸೋಯ್ ಹಂಡ ಕಳ ತುಪ್ಪ ಗಿಂಡಿಲೆ ಪಾಯಿಸ ಅತ್ಯವ್ವನ ಮಾನಿದಾಂದಡಾಗಿಯ ಸೋಯ್ ಅತ್ಯವ್ವನ ಮಾನಿದಾಂದಡಾಗಿಯ ಸೋಯ್ ಸುರುಜಾಣ ಇದ್ದಲ್ಲಿ ನಾ ಊರಿಗಾದಲ್ಲಿ ಸುರುಜಣ್ಣಯ್ಯ ಒಳಗಿಂದೆ ಸೋಯ್ ಸುರುಜಣ್ಣಯ್ಯ ಒಳಗಿಂದೆ ಸೋಯ್ ಸುರುಜಣ್ಣಯ್ಯ ಒಳಗಿಂದೆ ಕಳುವ್ಯಾನ ಸುರಳಿ ಶಾವಂತಿಗಿ ನೆನಿಯ ದಾಂಡೆ ಸೋಯ್ ಸುರಳಿ ಶಾವಂತಿಗಿ ನೆನಿಯ ದಾಂಡೆ ಸೋಯ್ ಚಂದ್ರು ಶಾಯಿದ್ದಲ್ಲಿ ನಾ ಊರಿ ಭಾದಲ್ಲಿ ಚಂದ್ರು ಸಣ್ಣಯ್ಯ ಒಳಗಿಂದೆ ಸೋಯ್ ಚಂದ್ರು ಸಣ್ಣಯ್ಯ ಒಳಗಿಂದೆ ಸೋಯ್ ಚಂದ್ರು ಸಣ್ಣಯ್ಯ ಒಳಗಿಂದೆ ಕಳುವ್ಯಾನ ಚಂದುಳ್ಳ ಶೀರಿ ನೆನಿಯ ದಾಂಡೆ ಸೋಯ್ ಚಂದುಳ್ಳ ಶೀರಿ ನೆನಿಯ ದಾಂಡೆ ಸೋಯ್ ಪ್ರೀತಿ ದಯ ಬಾಲಿನ ಪ್ರೀತಿ ದಯ ಗುರವಿನ ಪ್ರೀತಿ ದಯ ಬಾಲಿನ ಪ್ರೀತಿ ದಯ ಗುರವಿನ ಬಲ್ಲಂತ ಸೌಭಾಗ್ಯ ಮತ್ತು ಕೇಳುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಪ್ರೀತಿ ದಯ ಬಾಲಿನ ಪ್ರೀತಿ ದಯ ಗೋರವಿನ ಪ್ರೀತಿ ದಯ ಬಾಲಿನ ಪ್ರೀತಿ ದಯ ಗೋರವಿನ ಬಲ್ಲಂತ ಸೌಭಾಗ್ಯ ಮತ್ತು ಕೇಳುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಬಾವ ಮೈದಾನರು ಸೇವಾ ಮತ್ತು ಮಾಡಲ್ಲಿ ಬೇಕೆ ಬಾವ ಮೈದಾನರು ಸೇವಾ ಮತ್ತು ಮಾಡಲ್ಲಿ ಬೇಕೆ ಬಲ್ಲಂತ ಗುರವಿನ ಬದುನ ಮಾಡುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತತ್ತು ತವರಿಗೆ ಹೇಳು ಬ್ಯಾಡವ್ವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಆ ಮಾತೆಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತೆಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತತ್ತು ತವಾರಿಗೆ ಹೇಳು ಬೆನ್ನುವ ತಂಗಿ ಗಂಡನೆ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೆ ನಿಜ ದೇವ ಎಲ್ಲ ಕಾಯಿದು ಹರ್ತದ ತಮ್ಮ ಮಾರ್ತೆ ದೊಳಗ ದೊಡ್ಡ ಮನುಷ್ಯ ಕೈ ಏಗೂ ಬೆಳಗು ನಿತ್ಯ ಬೇಕಾಗುತ್ತೆ ತ್ರಿ ಬೆಂಕಿ ನೀರದೊಳ ಉಪ್ಪ ಮೆಣಸಿನ ಕೈ ಬೇಗೂ ಬೆಳಗು ನಿತ್ಯ ಬೇಕಾಗುತ್ತೆ ತ್ರಿ ಬೆಂಕಿ ನೀರದೊಳ ಉಪ್ಪ ಮೆಣಸಿನ ಕೈ ಸೃಷ್ಟಿ ಒಳಗ ಶಿವ ಹುಟ್ಟಿಸನ ತಮ್ಮ ನೆಟ್ಟ ಜನ್ಮ ನೆರದೆಯ ಕೈ ಬಾಳ ದಿನ ಬರವುದು ಬರಸಲ್ಲ ತಮ್ಮ ಭಾವದೊಳಗ ನಿಜ ಭಕ್ತಿ ಕೈ ಬಾಳ